ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಇಳಿಮುಖ, ಶೀಘ್ರ ನಿಯಮ ಸರಳೀಕರಣ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 1,50,000 ಜನರಿಗೆ ಆಯುಷ್ಮಾನ್ ಕಾರ್ಡ್ ವಿತರಣೆ, ಸಚಿವ ಡಾ ಕೆ ಸುಧಾಕರ್. ಮತ್ತು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಆದ್ಯತೆ, ಸಚಿವ ಜೆಸಿ ಮಾಧುಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:12. ಕಾರ್ಯಕ್ರಮ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೇಳಿ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಂದವರೇ, ಕೇಳುಗರೆ, ಕಾವೇರಿ ನಾಡಿನ ಪ್ರಮುಖ ನದಿ. ತಲಕಾವೇರಿಯಲ್ಲಿ ಉಗಮವಾಗಿ ಕರ್ನಾಟಕ ತಮಿಳುನಾಡು ರಾಜ್ಯದ ಸಹಸ್ರಾರು ಜನ ರೈತರ ಬದುಕಿಗೆ ಆಸರೆಯಾಗಿರುವ ಕಾವೇರಿಯ ತೀರ್ಥೋದ್ಭವವು ಅಕ್ಟೋಬರ್ ತಿಂಗಳಲ್ಲಿ ಘಟಿಸುತ್ತದೆ. ಈ ಬಾರಿ ನಾಳೆ 17 17:11 ತೀರ್ಥೋದ್ಭವವು ಆಗಲಿದೆ. ಕೊರೋನಾದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿಕೊಂಡು ಭಕ್ತಾದಿಗಳು ಈ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಕೊಳ್ಬೇಕಂತ ಅಂದ್ಕೊಂಡು ಸರ್ಕಾರದ ಮೂಲಗಳು ವಿನಂತಿಸಿದವೆ. ಭಾಗಮಂಡಲ ಸಮೀಪ ಇರುವ ತಲಕಾವೇರಿ ಈಗ ಕೊಡಗುವಲ್ದಲ್ಲೇ ರಾಜ್ಯದ ಅನೇಕ ಜನರನ್ನ ಆಕರ್ಷಿಸಿದೆ. ಕೊಡಗಿನ ಅತಿ ಮಳೆ ಬೀಳುವ ಪ್ರದೇಶವಾಗಿರುವ ಭಾಗಮಂಡಲದ ಆಸುಪಾಸಿನ ರಮಣೀಯ ಪರ್ವತ ಪ್ರದೇಶಗಳಲ್ಲಿ ಹೇರಳ ಹಸಿರು ಸಂಪತ್ತು ಕಣ್ಮನಗಳನ್ನು ಸೆಳೆಯುತ್ತದೆ. ಆಹ್ಲಾದಕರ ಈ ವಾತಾವರಣವು ಹಲವರನ್ನ ಕೈಬೀಸಿ ಕರೆಯುತ್ತದೆ. ಕಾವೇರಿಯು ಜನಿಸುವ ಸ್ಥಳದಿಂದ ತನ್ನ ಹಾದಿಯನ್ನ ಮುಗಿಸುವವರೆಗೆ ಸಾವಿರಾರು ಕೃಷಿಕರು ಕಾವೇರಿಯನ್ನ ಕೈ ಮುಗಿದು ಸ್ವಾಗತಿಸಿ ಕೃಷಿಯಲ್ಲಿ ಕಲ್ಯಾಣ ಮಾಡು ತಾಯಿ ಎಂದು ಪ್ರಾರ್ಥಿಸುತ್ತಾರೆ. ಭತ್ತ, ಕಾಫಿ, ಅಡಿಕೆ, ಬಾಳೆ, ತರಕಾರಿಗಳು, ಕಬ್ಬು, ಕಿತ್ತಳೆ, ಕಾಳುಮೆಣಸು, ಏಲಕ್ಕಿ ಇತ್ಯಾದಿ ಬೆಳೆಗಳಿಗೆ ನೀರುಣಿಸಲು ನೆರವಾಗುತ್ತಾಳೆ ಕಾವೇರಿ. ಕಾವೇರಿ ಕೊಡಗಿನ ಕಾವೇರಿ, ಕೊಡಗಿನ ಕಾವೇರಿ, ಕಾವೇರಿ ಕೊಡಗಿನ ಕಾವೇರಿ, ಕೊಡಗಿನ ಕಾವೇರಿ. ಕರುನಾಡಿನ ಓ ಮನೆ ಮಗಳೇ, ಮನೆ ಮಗಳೇ, ಭೂತಾಯಿಗೆ ನೀ ಕಿರಿಮಗಳೇ, ಕಿರಿಮಗಳೇ, ಕಿರಿಮಗಳೇ, ಮನೆ ಮನೆಯಲ್ಲೂ, ಮನೆ ಮನೆಯಲ್ಲೂ, ತೆನೆ ತೆನೆಯಲ್ಲೂ, ತೆನೆ ತೆನೆಯಲ್ಲೂ, ನಲಿಯುವ ಗಿರಿಬಾಲೆ ಕಾವೇರಿ, ಕೊಡಗಿನ ಕಾವೇರಿ, ಕೊಡಗಿನ ಕಾವೇರಿ. ನೀನು ಹರಿಯುವ ಪಾತ್ರಗಳೆಲ್ಲ ಕ್ಷೇತ್ರಗಳೇ ಹರಿತೀರ್ಥಗಳೇ ನಿನ್ನ ಮಡಿಲಲ್ಲಿ ಕೋಟಿ ಪೂಜೆಗಳೇ ನಿನ್ನ ನಾಮವೇ ಪುಣ್ಯದ ಮಂತ್ರ ಆತ್ಮರಿಗೆ ಪರಮಾತ್ಮರಿಗೆ ಬಾ ಕನ್ನಡ ಗಂಗೆ ನೀನೆ ಮಗೆ ನಾವು ಕಟ್ಟುವಾಣೆ ಕಟ್ಟು ನಿನ್ನ ಮನೆಗೆ ಹೊಸಿಲಮ್ಮ ನೀನು ನಿಂತಿರೋ ಒಳಗುಟ್ಟು ತವರ ಮೇಲಿನ ಒಲವಮ್ಮ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳೇ ಭೂತಾಯಿಗೆ ನೀ ಕಿರಿಮಗಳೇ ಕಿರಿಮಗಳೇ ಕಿರಿಮಗಳೇ ಮನೆ ಮನೆಯಲ್ಲೂ ಮನೆ ಮನೆಯಲ್ಲೂ ತೆನೆ ತೆನೆಯಲ್ಲೂ ತೆನೆ ತೆನೆಯಲ್ಲೂ ನಲಿಯುವ ಗಿರಿಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಹೂವ ಮಾಲೆಗೆ ದಾರದ ರೀತಿ ನೀನಿರುವೆ ಉಸಿರಾಗಿರುವೆ ಈ ನಾಡಿಗೆ ನಾಡಿಯಾಗಿರುವೆ ನಾವು ಮಾಡಿದ ಪಾಪಗಳನ್ನು ನೀ ಕಳೆವೆ ಅದ ನೀ ಕೊಡುವೆ ಆ ಸಾಗರ ಕೊಯ್ದು ಮೇಲೆಸೆವೆ ಪಾಪನಾಶಿನಿ ಕಾವೇರಿ ದೀನ ಬಂಧು ನೀನಮ್ಮ ಕೋಟಿ ಕಾವೇರಿ ಧರ್ಮ ಸಿಂಧು ನೀನಮ್ಮ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳೇ ಭೂತಾಯಿಗೆ ನೀ ಕಿರಿಮಗಳೇ ಕಿರಿಮಗಳೇ ಕಿರಿಮಗಳೇ ಮನೆ ಮನೆಯಲ್ಲೂ ಮನೆ ಮನೆಯಲ್ಲೂ ತೆನೆ ತೆನೆಯಲ್ಲೂ ತೆನೆ ತೆನೆಯಲ್ಲೂ ನಲಿಯುವ ಗಿರಿಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕಾವೇರಿಯು ಆರೋಗ್ಯ ರಕ್ಷಕಳಾಗಿಯೂ ಹಣ ನೀಡುವ ನದಿಯಾಗಿಯೂ ಇದ್ದಾಳೆ. ಹೇಗಂತೀರಿ? ಬೆಳೆಗಳಲ್ಲಿ ಉತ್ಪಾದನೆ ಹೆಚ್ಚಿಸಲು ಕಾವೇರಿಯು ಜಮೀನುಗಳಿಗೆ ಚೈತನ್ಯ ನೀಡಿದ್ದಾಳೆ. ಹತ್ತಾರು ಬೆಳೆಗಳಲ್ಲಿ ಹಣ ಕಾಣುವಂತಾಗಲು ಕಾವೇರಿಯು ಪ್ರೇರಕ ಶಕ್ತಿಯಾಗಿದ್ದಾಳೆ. ಬರಡಾಗಿ ಇದ್ದಂತಹ ಜಮೀನುಗಳು ಈಗ ಬಂಗಾರದಂತಾಗಿವೆ. ಬೇಸಾಯಗಾರರ ಬದುಕು ಬಂಗಾರವಾಗಿದೆ. ಕೋಟ್ಯಾಂತರ ಜನರ ನೀರಿನ ದಾಹವನ್ನು ನೀಗಿಸಿರುವ ಕಾವೇರಿಯು ಸಿಹಿ ನೀರನ್ನ ನೀಡ್ತಾ ಇರ್ತಾಳೆ. ಬಯಸಿ ಬಯಸಿ ಬಳಸುವ ಈ ನೀರು ಬದುಕಿನ ಆರೋಗ್ಯ ಕಾಪಾಡಲು ನೆರವಾಗಿದೆ. ಕೇಳಿ ಈಗ ನಾನು ನನ್ನ ಕನಸು ಚಿತ್ರದ ಗೀತೆ. ಮೂಡಿಬರಲಿರುವ ಇವುಗಳ ಸ್ವರಗಳು ಶ್ರೇಯಾ ಘೋಷಾಲ್ ಮತ್ತು ಹೇಮಂತ್ ಕುಮಾರ್ ಅವರವು. ರಚನೆ ಮತ್ತು ಸ್ವರಕಲ್ಪನೆ ಹಂಸಲೇಖ. ಬಳುತ್ತಳಮ್ಮ ಬಳುತ್ತಳಮ್ಮ ನಮ್ ಕಾವೇರಿ, ಇತ್ತ ಕಡೆ ಹೋದ ಕಡೆ ಬೆಳೆಸು ಪಚ್ಚೆ ಪಚ್ಚೆ ಪೈರಿನ ಸೊಗಸು, ಇತ್ತ ಕಡೆ ಹೋದ ಕಡೆ ಬೆಳೆಸು ಪಚ್ಚೆ ಪಚ್ಚೆ ಪೈರಿನ ಸೊಗಸು, ನಿಲುಕ್ತಳಮ್ಮ ನಮ್ ಕಾವೇರಿ, ಜನಮನ ಬೆರೆಸು ಮನಸ್ಸು ಸಕ್ಕರೆ ನಾಡಿನ ತಿನಿಸು, ಜನಮನ ಬೆರೆಸು ಮನಸ್ಸು ಸಕ್ಕರೆ ನಾಡಿನ ತಿನಿಸು, ಸೋಣಲಾಗೆ ಚಂಗಲಾಗೆ ದೇಶದ ತಿರಂಗಲಾಗೆ ಖಿಲ್ತಾ ಗುಲಾಬ್ ಇತೆ ಹರ ಇನ್ಸಾನ ಲಗೆ ಹರ ರೂಪ ಹಸದಿ ಇತೆ ಧರತಿ ಹಸದಿ ಸಬ ಸೋಣಾ ಸೋಣಾ ಹಾಗೆ ಸೋಣಿಯೇ ಸೊಗಸು ಜನಮನ ಬೆರೆಸು ಮನಸ್ಸು ಸಕ್ಕರೆ ನಾಡಿನ ತಿನಿಸು ಬಾನಂಗಳದಿಂದ ಭುವಿಗೆ ಸೇರುವ ಪವಿತ್ರವಾದ ಜಲವು ಹಲವಾರು ಮರಗಿಡಗಳ ಎಲೆಗಳನ್ನು ಸ್ಪರ್ಶಿಸುತ್ತದೆ. ಆ ಮೂಲಕ ಜಲಕ್ಕೆ ವಿಶೇಷವಾದ ಗುಣವು ಸೇರುತ್ತದೆ. ಹಾಗೆಯೇ ವಿವಿಧ ಬಗೆಯ ಮಣ್ಣಿನ ಕಣಗಳೊಂದಿಗೆ ಸ್ಪರ್ಶ ಮಾಡಿಕೊಂಡು ಮತ್ತಷ್ಟು ತನ್ನ ಕಳೆಯನ್ನು ಹೆಚ್ಚಿಸಿಕೊಳ್ಳುವ ಕಾವೇರಿಯು ಕೃಷಿಕರಿಗೆ ಸಾರ್ವಜನಿಕರಿಗೆ ಪೂಜನೀಯಳು. ಇನ್ನು ಮುಂದೆ ಹಂಸಲೇಖ ಅವರದೇ ಸಾಹಿತ್ಯ ಮತ್ತು ಸಂಗೀತವಿರುವ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ. ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ಈ ದೋಡಿಯ ತೇಲಿಸು ಸೇರಿಸು. ಕಡು ಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇರಿಸು ಆ ತೀರವ ಸೇರಿಸು. ಸಂಚಾರದ ಸಾವಿರ ಅವತಾರದ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇರಿಸು ಆ ತೀರವ ಸೇರಿಸು ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇರಿಸು ಆ ತೀರವ ಸೇರಿಸು. ಕಾವೇರಿಯು ಜನಿಸುವ ಸ್ಥಳದಿಂದ ಅಂತಿಮ ಸಂಗಮದವರೆಗೆ ಅದೆಷ್ಟು ಜಮೀನುಗಳನ್ನ ಜಾಗಗಳನ್ನ ಮನೆಗಳನ್ನ ಸ್ಪರ್ಶಿಸುತ್ತಾಳೋ ಎನ್ನುವುದನ್ನು ಲೆಕ್ಕ ಮಾಡಲಿಕ್ಕೆ ಹೊರಟ್ರೆ ಬಹು ಕಷ್ಟದ ಸಂಗತಿ. ಹಾಗೆಯೇ ಕೃಷಿಕರ ಬೆಳೆಗಳಿಗೆ ವಿದ್ಯುತ್ ಪಂಪ್ಸೆಟ್ಗಳ ಸಹಾಯವಿಲ್ಲದೆ ಹರಿದು ಆನಂದ ಕೊಡುವ ಕಾವೇರಿಯು ಈ ಮೂಲಕ ಅದೆಷ್ಟು ವಿದ್ಯುತ್ತನ್ನು ಉಳಿಸಿದ್ದಾಳೆ ಎಂಬುದು ಸಹ ಬಹು ಮೌಲ್ಯಯುತವಾದುದು. ಹೀಗೆ ಕಾವೇರಿಯ 10-20 ಅಂಶಗಳತ್ತ ಒಳಹೊಕ್ಕು ನೋಡಿದಾಗ ಒಂದೊಂದು ವಿಷಯವೂ ಅದ್ಭುತವೆನಿಸುತ್ತದೆ. ಜೀವನೇ ಕೊಡುವನು ಹೇ ನನಗನೇ ಕೈಗೆ ತುತ್ತಿಟ್ಟರೆ ಪ್ರೀತಿ ಮುತ್ತಿಟ್ಟರೆ ಭೂಮಿಯನ್ನೇ ಬುಗುರಿ ಮಾಡಿ ಬುಡಾಯಿಸುವನು. Thank you.

ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿರುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕುಗಳು, ಲೇಖನ, ಸವಿರುಚಿ, ನೀವು ಭೇಟಿ ನೀಡಿದ ಪ್ರವಾಸಿ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಶೇಷತೆ, ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ತಿಂಗಳ 23ರೊಳಗೆ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, 571201. ಕೇಳುಗರೆ, ನಾಳೆ ಸಂಜೆ 7:50 ಅರೆಭಾಷೆ ಐಸಿರಿ ಲೇಖಕಿ ಬೈತಡ್ಕ ಜಾನಕಿ ಬೆಳ್ಳಿಯಪ್ಪ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಾಳೆ ಬೆಳಿಗ್ಗೆ 9:00 ಕೊಡಬಸಿರಿಯಲ್ಲಿ ನಾಟಕ ಕಾವೇರಿ ತೀರ್ಥ, ನಿರ್ದೇಶನ ಅಡ್ಡಂಡಸಿ ಕಾರ್ಯಪ್ಪ, ಪ್ರಸ್ತುತಿ ರಂಗಭೂಮಿ ಪ್ರತಿಷ್ಠಾನ ಕೊಡಗು, ನಿರ್ಮಾಣ ಕೂಪದಿರ ಶಾರದಾ ನಂಜಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ, ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ, ಹೆಸರುಪಟ್ಟ ಮಡಿಕೇರಿ ದಸರಾ ಹಬ್ಬ ಭಾರಿ ಪೊರ್ಲಾಗಿ ನಡ್ತ. ನಿನ್ನೆ ರಾತ್ರಿಯಿಂದ ಇಂದು ಹೊತ್ತಾರೆ 7:30 ಮುಟ್ಟ ಎಲ್ಲಾ ದಶಮಂಟಪಗ ಮಡಿಕೇರಿ ಪಾಟಿನ ಮುಖ್ಯ ಬೀದಿಗಳಲ್ಲಿ ಸಾಗಿ ಜನರನ್ನ ಆಕರ್ಷಿಸಿತು. ದಶಮಂಟಪಗಳಲ್ಲಿ ಪ್ರಭಾವಳಿ ಸಹಿತ ಸಣ್ಣ ಪ್ರಮಾಣದ ಚಲನವಲನದೊಟ್ಟಿಗೆ ಪೌರಾಣಿಕ ಕಥೆನ ಹೊತ್ತು ಪ್ರದರ್ಶಿಸಿದೆ. ಉಳಿದ ಮಂಟಪಗ ಪ್ರಭಾವಳಿಯೊಟ್ಟಿಗೆ ಕಲಾಕೃತಿ ಹೊತ್ತು ನಗರದ ಮುಖ್ಯ ಬೀದಿಗಳಿಗೆ ಸಾಗಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದು ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ಪೊಲೀಸ್ ಇಲಾಖೆನ ಬಂದೋಬಸ್ತಲ್ಲಿ ಅಚ್ಚುಕಟ್ಟಾಗಿ ದಸರಾ ಆಚರಣೆ ನಡೆತು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ತೋಟಗಾರಿಕೆ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳ ಇವರ ಕೂಡುಕುಟ್ಟಲ್ಲಿ ಇಂದು ಮಡಿಕೇರಿ ಪೇಟೆನ ಮುಖ್ಯ ರಸ್ತೆಯಲ್ಲಿರುವ ಹಾಪ್ಕಾಮ್ಸ್ ಹೊಸ ಕಟ್ಟಡದ ಉದ್ಘಾಟನೆ ಜಂಬರ ನಡೆತು. ಕಾರ್ಯಕ್ರಮನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟನೆ ಮಾಡಿ ಮಾತಾಡಿ ರೈತರು ಬೆಳೆದ ಬೆಲೆಗೆ ಒಳ್ಳೆ ಬೆಲೆ ಸಿಗೋಕ್ಕೂ ತೇಳುವ ಉದ್ದೇಶದ ಹಾಪ್ಕಾಮ್ಸ್ ಹೊಸ ಕಟ್ಟಡ ನಿರ್ಮಿಸಿಯಳು. ರೈತರು ಕೃಷಿ ಸಮ್ಮಾನ್ ಯೋಜನೆನ ಎಲ್ಲಾ ಸೌಲಭ್ಯಗಳನ್ನ ಬಳಸಿಕೊಳ್ಳೋಕೂತ ಹೇಳ್ದು. ಶಾಸಕರಾದ ಕೆಜಿ ಬೊಪ್ಪಯ್ಯ ಮಾತಾಡಿ ರೈತರು ಬೆಳೆದ ಬೆಳೆಗೆ ರೈತರೇ ರೇಟ್ನ ನಿಗದಿ ಮಾಡೋಕ್ಕೂ ಯಾವುದೇ ತರಲ್ಲಿ ನಷ್ಟ ಆಗಕ್ಕಾಗದು. ಹಂಗೆ ಹಾಪ್ಕಾಮ್ಸ್ಲಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆನ ಆದಷ್ಟು ಬೇಗ ಮಾಡಿಸೋಕೂತ ಹೇಳ್ದು. ಹಿಂದೂ ಧಾರ್ಮಿಕ ಸಂಸ್ಥೆಗ ಮತ್ತೆ ಧರ್ಮಾದಯ ದತ್ತಿ ಇಲಾಖೆ ವತಿಯಿಂದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 1:11 ಮಕರ ಲಗ್ನದಲ್ಲಿ ಶ್ರೀ ಮೂಲ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಪುಣ್ಯಕಾಲ ನೆರವೇರಿದೆ. ಈ ಹೊತ್ತಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಸುನೀಲ್ ಸುಬ್ರಹ್ಮಣಿ, ವೀಣಾ ಅಚ್ಚಯ್ಯರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂವರ್ಧನಾ ಸಮಿತಿ ಅರಂತೋಡು ಗ್ರಾಮ ಇವರ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಇದೇ ತಿಂಗಳ ತಾರೀಕು 18-20 ಮುಟ್ಟ ಸಿರಿ ಸೌಧ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಲಿ ನಡೆದದೆ. ಹಂಗೆ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ ತಾರೀಕು 23-24 ಮುಟ್ಟ ಕೊಡುವಗೌಡ ಸಭಾಬಾಡೆ ಬೆಂಗಳೂರು ಇಲ್ಲಿ ಈ ಶಿಬಿರ ಏರ್ಪಾಡಾಗುತ್ತ ಅಕಾಡೆಮಿನ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜ ಇವರ ಸಹಯೋಗಲಿ ಇದೇ ತಿಂಗಳ ತಾರೀಕು 20 ಹೊತ್ತಾರೆ 10:30 ಗಂಟೆಗೆ ಮೈಸೂರಿನ ಕೊಡವ ಸಮಾಜಲಿ ಕೊಡವ ಭಾಷೆ 8ನೇ ಪರಿಚಯದ ಹಂಗೆ ಪುಸ್ತಕ ಬಿಡುಗಡೆ ಜಂಬರ ನಡೆದದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಇಂಧನ ಸಚಿವರಾದ ವಿ ಸುನೀಲ್ ಕುಮಾರ್ ಅವರು ಈ ಜಂಬರನ ಉದ್ಘಾಟನೆ ಮಾಡುವೆ. ಅಕಾಡೆಮಿನ ಅಧ್ಯಕ್ಷರಾದ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯನವರು ಅಧ್ಯಕ್ಷತೆ ವಹಿಸುವೆ. ಕಾನೂನು ಮಾಪನ ಶಾಸ್ತ್ರ ಇಲಾಖೆ ವತಿಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರಾ ಶಿಬಿರ ಇದೇ ತಿಂಗಳ ತಾರೀಕು 18-31 ಮುಟ್ಟ ಕುಶಾಲನಗರದ ಬೈಚನಹಳ್ಳಿ ಮಡಿಕೇರಿ ರಸ್ತೆನ ಶ್ರೀ ವಿನಾಯಕ ಬಾಳೆಮಂಡಿ ಮಾರಿಯಮ್ಮ ದೇವಸ್ಥಾನ ಪಕ್ಕ ನಡೆದದೆ. ತಮ್ಮಲ್ಲಿ ಉಪಯೋಗಿಸುವ ಅಳತೆ ತೂಕ ಮತ್ತೆ ತೂಕದ ಸಾಧನಗಳನ್ನ ತಂದು ಸತ್ಯಾಪನೆ ಮುದ್ರೆ ಮಾಡಿಸಿಕೊಳ್ಳುವಂಗೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆನ ನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಲಲಿತ ಪ್ರಬಂಧ ಕತೆ ಕವಿತೆ ಪೈಪೋಟಿನ ಏರ್ಪಡಿಸಿದಳು. ಕತೆ ಕವಿತೆ ಲಲಿತ ಪ್ರಬಂಧ ಸ್ವಂತ ರಚನೆ ಮಾಡಿದ್ದು ಆಗಿರೋಕ್ಕೂ ಈ ಹಿಂದೆ ಪ್ರಕಟ ಆಗಿದ್ದ ಅನುವಾದ ಮಾಡಿದ ಬರಹಕ್ಕೆ ಅವಕಾಶ ಇರದುಲೆ. ಕವಿತೆ 30 ಸಾಲುಗಳು ದಾಟಿಕಾಗದು. ಈ ಪೈಪೋಟಿಲಿ ಗೆದ್ದವಕ್ಕೆ ನಗದು ಬಹುಮಾನ ಕೊಟ್ಟವೆ. ಈ ಬರಹನ ಬರೆದು ಕಳಿಸಿಕೆ ಬರುವ ತಿಂಗಳ ತಾರೀಕು 12 ಆಖಿರಿ ದಿನ ಆಗಿಟ್ಟುತ್ತ ಅಕಾಡೆಮಿನ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 20 ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿ ಪಾಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 11 ಹೊಸ ಕೊರೋನಾ ಸೋಂಕಿತರು ಕಂಡುಬಂದಳು. ಮಡಿಕೇರಿ ತಾಲೂಕಲ್ಲಿ 4, ವಿರಾಜಪೇಟೆ ತಾಲೂಕಲ್ಲಿ 4, ಸೋಮರಪೇಟೆ ತಾಲೂಕಲ್ಲಿ 3 ಕೊರೋನಾ ಪ್ರಕರಣಗ ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 35,157 ಪ್ರಕರಣಗಳಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 19 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತಿನ 2021-22 ಸಾಲಿನ ಗ್ರಾಮಸಭೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿಎಸ್ ಅನಿತಾ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 26 ಹೊತ್ತಾರೆ 11:30 ಗಂಟೆಗೆ ವಾಲ್ನೂರು ವಿಎಸ್ಎಸ್ಎನ್ ಸಭಾಬಾಡಿಯಲ್ಲಿ ನಡೆದ ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ಪದ್ದಟ್ಟಂಗ ತಿಂಗ್ಳಾಚೆ ಚೇರಮಾಣೆ ಕೊಡವ ಸಮಾಜತ್ಲ ಪಲಾಕ 11 ಮಜ್ಜನ 3 ವೈಪತ್ತು 6 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕಾಯ್ತು ಸಂಪರ್ಕಿಸಿ ಚೇರಂಬಾಣೆ ಕೊಡವ ಸಮಾಜ. Breathe like a lion, crouch like a tiger, show the world the real man in you. Be the Toyota, the undisputed leader, Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ನಡೆಯುವ ತೀರ್ಥೋದ್ಭವ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ 17 ಮತ್ತು 18 ಕೊಡಗು ಏಕೀಕರಣ ರಂಗ ಮತ್ತು ಇತರ ಸಂಘ ಸಂಸ್ಥೆಗಳು ಅನ್ನದಾನ ಹಮ್ಮಿಕೊಂಡಿದ್ದು ದಾನಿಗಳು ಮಾಹಿತಿಗಾಗಿ ಈಗ ಹೇಳುವ ಪ್ರಮುಖರನ್ನು ಸಂಪರ್ಕಿಸಲು ಕೋರಿದೆ. ಬೆಂಗಳೂರಿನಲ್ಲಿ ಸೂರಜ್ ಮಾಜಯ್ಯ, ಸುನೀಲ್ ಚೆಂಗಪ್ಪ ಮತ್ತು ವ್ಯವಸ್ಥಾಪಕರು ಕೊಡವ ಸಮಾಜ. ಶ್ರೀಮಂಗಲ ಮಚ್ಚಮಡ ಡಾಲಿ ಚೆಂಗಪ್ಪ. ವಿರಾಜಪೇಟೆ ಬಲ್ಲಚಂಡ ರಂಜನ್ ಬಿದ್ದಪ್ಪ. ವಾನಂಡ ಟಿ ಮದನ್. ಚೇನಂಡ ನವೀನ್. ಪೊನ್ನಂಪೇಟೆ ಚೆರಿಯಪ್ಪಂಡ ಕಾಶಿಯಪ್ಪ. ಚೆರಿಯಪ್ಪಂಡ ರಾಜ ನಂಜಪ್ಪ. ಮಡಿಕೇರಿ ಎ ತಮ್ಮು ಪೂವಯ್ಯ. ಬಿಐ ರಮೇಶ್. ಅಮ್ಮತ್ತಿ ಕುಟಂಡ ಭೋಜಿ. ಬಾಳೆಲೆ ಮಲ್ಚಿರ. ಕಾಲಿಡ ಬೋಸ್, ಬೆಟ್ಟಗೇರಿ ಮಂದಪಂಡ ಅಪ್ಪಚ್ಚು ಸತೀಶ್, ಬಿರುನಾನಿ ಕರ್ತಮಾಡ ಧನುಪೆಮ್ಮಯ್ಯ, ಗೋಣಿಕೊಪ್ಪಲ್ ಕೊಲ್ಲಿರು ಉಮೇಶ್, ಅಮ್ಮನಕುಟ್ಟ ನಜಮ್ಮಣ ಬಿಪಿ ಅಪ್ಪಯ್ಯ, ಹುದಿಕೇರಿ ಎಎನ್ ಮಾದಯ್ಯ ಸುಬ್ರಹ್ಮಣಿ, ಹೈಸೂಡ್ಲೂರು ಬಯವಣ್ಣ ಮಹಾಬಲ, ಕಕ್ಕಬ್ಬೆ ಬಾಚಮಂಡ ಲವಚಿನ್ನಪ್ಪ, ಮೂರ್ನಾಡು ನಂದೇಟಿರ ರಾಜಮಾದಪ್ಪ, ಪುದಿಯೋಕಡ ರಾಜಮೇದಪ್ಪ, ನಾಪೊಕ್ಲು ಕಲ್ಯಂಡ ಜಯಕುಮಾರ್, ಕೋಟೋಳಿರ ಶಮಿಯಯ್ಯಪ್ಪ, ಪಾರಾಣೆ ಬೊಳ್ಳಡ ಗಿರೀಶ್, ಸುಂಡಿಗೊಪ್ಪ ಮುಕ್ಕಾಟಿರ ವಸಂತ್, ಕಾನೂರು ಚೊಟ್ಟಗಮಡ ರಾಜೀವ್ ಬೋಪಯ್ಯ, ಚಟ್ಟಳ್ಳಿ ಪುತ್ತರಿರ ಪಪ್ಪುತಿಮಯ್ಯ, ಕಾಲೂರು ಹುಕ್ಕೆರ ಲಕ್ಷ್ಮಣ. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ನಾಪುಕ್ಲು ಇವರ ವತಿಯಿಂದ ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಪಾಲೂರಿನ ಪಾಲೂರಪ್ಪ ದೇವಾಲಯದಿಂದ ಇದೇ 17ರಂದು ಭಾನುವಾರ ಬೆಳಿಗ್ಗೆ 6 ಗಂಟೆಗೆ 26ನೇ ವರ್ಷದ ಕಾವೇರಿ ರಥಯಾತ್ರೆ ಆರಂಭಗೊಳ್ಳಲಿದೆ. ಕಾವೇರಿ ತೀರ್ಥೋದ್ಭವದಲ್ಲಿ ಪಾಲ್ಗೊಂಡು ನಂತರ ಭಾಗಮಂಡಲ ಬಲ್ಲಮ್ಮಾವಟಿ ನಾಪುಕ್ಲು ಮಾರ್ಗವಾಗಿ ರಥಯಾತ್ರೆ ಮರಳುತ್ತಾ ಭಕ್ತಾದಿಗಳಿಗೆ ತೀರ್ಥ ವಿತರಿಸಲಾಗುವುದು. ರಥಯಾತ್ರೆ 18ರಂದು ಸೋಮವಾರ ಪಾಲೂರಿನ ಸತ್ಯಹರಿಚಂದ್ರ ದೇವಾಲಯದಲ್ಲಿ ಕಾಸ ವಿಸರ್ಜನೆಯೊಂದಿಗೆ ಸಂಪನ್ನಗೊಳ್ಳಲಿದೆ. ಭಕ್ತಾದಿಗಳೆಲ್ಲ ಸಹಕರಿಸುವಂತೆ ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ನಾಪುಕ್ಲು ಇದರ ಸಂಚಾಲಕರಾದ ಬಿದ್ದಾಟಂಡ ರೋಜಿ ಚಿನ್ನಪ್ಪ ಮತ್ತು ಸಮಿತಿ ಸದಸ್ಯರು ಕೋರಿದ್ದಾರೆ. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಷ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ. ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಜರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯಾ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ ನಾಪೋಕ್ಲು ಇವರ ವತಿಯಿಂದ ರಾಜ್ಯ ಮಟ್ಟದ ಮುಕ್ತ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಇದೇ ತಿಂಗಳ 23ರಂದು ಬೆಳಿಗ್ಗೆ 9 ಗಂಟೆಯಿಂದ ನಾಪೋಕ್ಲು ಚೆರಿಯಪರಂಬುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಸಲಾಗುವುದು. 0.22 ರೈಫಲ್ 50 ಮೀಟರ್ ಸ್ಪರ್ಧೆಯ ಮೊದಲ 3 ವಿಜೇತರಿಗೆ ಕ್ರಮವಾಗಿ 50,000, 30,000, 20,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ. 12th ಬೋರ್ 30 ಮೀಟರ್ ಸ್ಪರ್ಧೆಯ ಮೊದಲ 3 ವಿಜೇತರಿಗೆ ಕ್ರಮವಾಗಿ 10,000, 5,000, 3,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ. ಏರ್ ಗನ್ ಎಗ್ ಶೂಟಿಂಗ್ ನಲ್ಲಿ ಕ್ರಮವಾಗಿ 5,000, 3,000, 2,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು. ಆಸಕ್ತರು ಅದೇ ದಿನ ಸ್ಥಳದಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಆಸಕ್ತರೆಲ್ಲ ಪಾಲ್ಗೊಳ್ಳುವಂತೆ ನಾಲ್ನಾಡ್ ಪ್ಲಾಂಟರ್ಸ್ ಕ್ಲಬ್ ನ ಆಡಳಿತ ಮಂಡಳಿ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಳೆದ 3ರಂದು ನಿಧನರಾದ ತಣ್ಣಿಮಾನಿ ಗ್ರಾಮದ ದೇವಂಗೋಡಿ ದಿವಂಗತ ವೆಂಕಟರಮಣ ಅವರ ಪತ್ನಿ ಪಾರ್ವತಿ ಅವರ ತಿಥಿಕರ್ಮಾಂತರ ಇದೇ 18ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ತಣ್ಣಿಮಾನಿಯಲ್ಲಿರುವ ಸುಗ್ರಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಸಹಕರಿಸುವಂತೆ ಮೃತರ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್ ನಡೆಯುತ್ತಿದ್ದು ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ ಹತ್ತಿರ, ವಿರಾಜಪೇಟ್. ವಾಣಿಜ್ಯ ಜಾಹೀರಾತುಗಳು ಪ್ರಸಾರವಾದವು. ಈಗ ನಿಧನ ಸುದ್ದಿ. ತೂಚಮನಕೇರಿ ಕಾರಳನ ಪೌತಿ ಪೆಮ್ಮಂಡ ಐಂಡಪೊಣ್ಣು ಚುಬ್ಬಕ್ಕಿ ಸುಬ್ಬಮ್ಮ ಇಂದು ಹಾತರ್ಲುಳ್ಳ ಮೋವ ಕೊಕ್ಕಂಡ ಕಮಲ ಐಂಡ ಮನೆಯಲ್ಲಿ ಮರಣಪಟ್ಟಿತು. ಅಂಬದು ವೈತ್ರ ಪೆಮ್ಮಂಡ ಚುಬ್ಬಕ್ಕಿ ಸುಬ್ಬಮ್ಮ ಐಂಡ ಆಕಿರಿ ಕಾರ್ಯ ನಾಳೆ ಫಲಕ 10:30 ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತಲ್ಲಿ ನಡಪ. ಕಡಗದಾಳು ಗ್ರಾಮತರ ಕೊರವಂಡ ಪೌತಿ ಸನ್ನಿ ಬೋಪಣ್ಣ ಐಂಡಪೊಣ್ಣು ದೇಚವ್ವ ದೇಚಿ ಐಂಗ ಇಂದು ಮರಣಪಟ್ಟಿತು. 98 ವೈತ್ರ ಕೊರವಂಡ ದೇಚವ್ವ ದೇಚಿ ತಾಮನೆ ಹೊಸೂರು ಕೊಲ್ಲೀರ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆ ಒಳಲು ಕಡಗದಾಳು ಗ್ರಾಮತರ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಕ್ವಿಕರ್ ಬಜಾರ್.